ಇದೇ ಮಂಗಳವಾರ 11ನೇ ತಾರೀಕು ಫೆಬ್ರವರಿ 2025ರಂದು ಸುರಕ್ಷಿತ ಅಂತರ್ಜಾಲ ದಿನ. ಈ ಕುರಿತು ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಬೆಳಗ್ಗೆ 6:35, 9:10, 10:30 ಹಾಗೂ ಮಧ್ಯಾಹ್ನ 1:25, ಸಂಜೆ 6:15 ಹಾಗೂ ರಾತ್ರಿ 8:30 ಪ್ರಸಾರವಾಗಲಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞರಾಗಿರುವ ಡಾಕ್ಟರ್ ಪಲ್ಲವಿ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಂಬ್ರಾಣಿ. ವಿಷಯ ಸಮಗ್ರ ಕೃಷಿ ತ್ಯಾಜ್ಯ ನಿರ್ವಹಣೆಗಾಗಿ ಕಾಂಪೋಸ್ಟ್ ಕಲ್ಚರ್. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಇವತ್ತು ನಮ್ಮ ಸ್ಟುಡಿಯೋದಾಗ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಾಗ ಮಣ್ಣು ವಿಜ್ಞಾನದ ವಿಷಯ ತಜ್ಞರಾಗಿರತಕ್ಕಂಥ ಡಾಕ್ಟರ್ ಪಲ್ಲವಿ ಟಿ ಅವರು ಇದ್ದಾರೆ. ಇವತ್ತವರು ನಿಮಗೆ ಕೃಷಿ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಹೆಂಗೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಡಾಕ್ಟರ್ ಪಲ್ಲವಿ ಅವರಿಗೆ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್ ಪಲ್ಲವಿ, ಈಗ ಕೃಷಿ ತ್ಯಾಜ್ಯ ಅಂದ್ರೆ ಏನು ಅಂತ ನಮ್ಮ ರೈತರಿಗೆಲ್ಲ ಗೊತ್ತಿರ್ತದ, ಅಂದ್ರೂ ನೀವು ಸ್ವಲ್ಪ ಹೇಳಬೇಕು ಮಾಹಿತಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಏನು ಈ ಕೃಷಿ ತ್ಯಾಜ್ಯ ಅಂದ್ರೆ, ಯಾವುದೇ ಬೆಳೆಗಳ ಕಟಾವಿನ ನಂತರ ಉಳಿಯುವಂತಹ ಬೆಳೆ ಪಳೆ ಉಳಿಕೆಗಳು ಅಂತ ಹೇಳ್ತೀವಿ, ಅಥವಾ ಬೆಳೆ ಉಳಿಕೆಗಳು ಅಂತ ಹೇಳ್ತೀವಿ. ಅಂದ್ರೆ ಯಾವ ತರ, ಈಗ ಭತ್ತದಲ್ಲಿ ಭತ್ತದ ಕಟಾವಿನ ನಂತರ ಸಿಗುವಂತ ಹುಲ್ಲಿರ್ಬೋದು, ಗೋಧಿಯ ಕಟಾವಿನ ನಂತರ ಸಿಗುವಂತ ಹುಲ್ಲು, ಅಥವಾ ಹತ್ತಿ ಮತ್ತೆ ಗೋವಿನ ಜೋಳ ಬೆಳೆಗಳಲ್ಲಿ ಕಟಾವಿನ ನಂತರ ಸಿಗುವಂತಹ ಕಡ್ಡಿ ಇರ್ಬೋದು, ಅಥವಾ ಯಾವುದೇ ಬೆಳೆ, ತರಕಾರಿ ಬೆಳೆ ಇರ್ಬೋದು, ಅಥವಾ ಮತ್ತೊಂದು ಇತರ ಬೆಳೆಗಳಿರ್ಬೋದು, ನಮ್ಗೆ ಕಟಾವಿನ ನಂತರ ಹೊಲದಲ್ಲಿ ಉಳಿಯುವಂತಹ ಉಳಿಕೆಗಳನ್ನ ನಾವು ಕೃಷಿ ತ್ಯಾಜ್ಯಗಳು ಅಂತ ಕರಿತೀವಿ. ಈ ಕೃಷಿ ತ್ಯಾಜ್ಯವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು ಯಾಕೆ ಮುಖ್ಯ ಅನ್ನೋದನ್ನ ಹೇಳ್ತೀರಿ? ಹೌದು, ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಕೃಷಿ ಪ್ರಧಾನ ದೇಶ. ವಾರ್ಷಿಕವಾಗಿ ಭಾರತ 3,000 ಅಧಿಕ ಮೆಟ್ರಿಕ್ ಮಿಲಿಯನ್ ಟನ್ ಅಷ್ಟು ಆಹಾರ ಉತ್ಪಾದನೆ ಮಾಡುತ್ತೆ. ಇಷ್ಟೊಂದು ಆಹಾರ ಉತ್ಪಾದನೆ ಮಾಡೋ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಿದೀವಿ, ಹೆಚ್ಚು ಹೆಚ್ಚು ರಸಗೊಬ್ಬರಗಳ ಮೊರೆ ಹೋಗ್ತಾ ಇದೀವಿ, ಮತ್ತೆ ಅದ್ರ ಜೊತೆಗೆ ಸಾವಯವ ಅಂಶದ ಬಳಕೆಯನ್ನು ಕಡೆಗಣಿಸ್ತಾ ಇದೀವಿ. ಸೊ ಇದರಿಂದ ಏನಾಗ್ತಿದೆ, ಮಣ್ಣಿನಲ್ಲಿ ಫಲವತ್ತತೆ ಅಸಮತೋಲಿತವಾಗ್ತಿದೆ. ಸೊ ನಾನು ಹೇಳ್ದೆ, ಈ ಕೃಷಿ ತ್ಯಾಜ್ಯಗಳು ಅನ್ನೋದೇನಿದೆ, ಅದು ಆಹಾರ ಉತ್ಪಾದನೆ ಜೊತೆಗೆ ವಾರ್ಷಿಕವಾಗಿ ಸುಮಾರು 600,000,000 ಟನ್ನಷ್ಟು ಕೃಷಿ ತ್ಯಾಜ್ಯ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುತ್ತೆ. ಇದನ್ನ ನಾವು ಕೇವಲ ತ್ಯಾಜ್ಯ ಅಂದ್ರೆ ಬೇಡದೇ ಇರೋ ವಸ್ತು ಅಂತ ಪರಿಗಣಿಸೋ ಬದಲು, ಈ ತ್ಯಾಜ್ಯಗಳು ಏನಿದೆ ಅಂದ್ರೆ ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇರುತ್ತವೆ. ಯಾವ ತರದ್ದಂದ್ರೆ, ಸಾವಯವ ಅಂಶ ಇರ್ಬೋದು, ಅಥವಾ ಸಾರಜನಕ ಇರ್ಬೋದು, ರಂಜಕ, ಪೊಟ್ಯಾಶ್, ಈ ತರದ ಸಸ್ಯಗಳಿಗೆ ಬೇಕಾಗುವಂತ ಮುಖ್ಯ ಪೋಷಕಾಂಶಗಳು ಕೃಷಿ ತ್ಯಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಇರ್ತವೆ. ಆದ್ರೆ ನಾವು ಏನ್ ಮಾಡ್ತಿದೀವಿ ಕೃಷಿ ತ್ಯಾಜ್ಯಗಳನ್ನ ಅಂದ್ರೆ, ಬೆಳೆಗಳ ಕಟಾವಿನ ನಂತರ ಸಾಮಾನ್ಯವಾಗಿ ರೈತರು ತಮ್ಮ ಕೆಲಸಗಳಿಗೆ ಸುಲಭವಾಗುವ ರೀತಿ ಕೃಷಿ ತ್ಯಾಜ್ಯಗಳನ್ನ ಸುಡ್ತಾ ಇದ್ದಾರೆ. ಸೊ ನಾ ಹೇಳ್ದಾಗೆ, ಈ ಕೃಷಿ ತ್ಯಾಜ್ಯಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ನಾವು ಈ ಕೃಷಿ ತ್ಯಾಜ್ಯಗಳನ್ನ ಕೃಷಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡ್ರೆ ಇದು ನಮಗೆ ಉತ್ತಮ ಪೋಷಕಾಂಶಗಳ ಮೂಲ ಆಗಿ ಕಾರ್ಯನಿರ್ವಹಿಸುತ್ತೆ. ಮತ್ತೆ ನಾವು ಹೆಚ್ಚು ಹೆಚ್ಚು ಬರೀ ರಾಸಾಯನಿಕಗಳ ಮೊರೆ ಹೋಗೋದನ್ನ ತಪ್ಪಿಸಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಾವಯವ ಮೂಲವಾದಂತಹ ಇತರ ಕೃಷಿ ತ್ಯಾಜ್ಯಗಳನ್ನ ನಾವು ಪೋಷಕಾಂಶಗಳ ಮೂಲವಾಗಿ ನಾವು ಕೃಷಿಯಲ್ಲಿ ಬಳಸ್ಕೋಬಹುದು. ಈಗ ಈ ಕೃಷಿ ತ್ಯಾಜ್ಯವನ್ನ ಬಳಸ್ಕೊಂಡು ಕಾಂಪೋಸ್ಟ್ ಕಲ್ಚರ್ ಅಂದ್ರೆ ಕಾಂಪೋಸ್ಟ್ ಗೊಬ್ಬರ ಮಾಡಬಹುದು ಅಂತ ನೀವು ಹೇಳಿದ್ರಿ. ಈ ಕಾಂಪೋಸ್ಟ್ ಕಲ್ಚರ್ ಅಂದ್ರೆ ಏನು? ನಾ ಹೇಳ್ದೆ, ಈಗ ಹೆಚ್ಚಿನ ಪ್ರಮಾಣದ ಕೃಷಿ ತ್ಯಾಜ್ಯಗಳು ನಮ್ಮ ದೇಶದಲ್ಲಿ ಏನಾಗ್ತಿದೆ, ಸುಡಲ್ಪಡ್ತಿದೆ. ಯಾಕೆ ಸುಡಲ್ಪಡ್ತಿದೆ ಅಂದ್ರೆ, ಈ ಕೃಷಿ ತ್ಯಾಜ್ಯಗಳು ಬೇಗನೆ ಕಳೆಯೋದಿಲ್ಲ, ಅವಕ್ಕೆ 6 ತಿಂಗಳ ಮೇಲಿನಷ್ಟು ಅವಧಿ ಬೇಕಾಗುತ್ತೆ ಒಂದು ಸಮಗ್ರವಾಗಿ ಕೊಳೆಯೋದಕ್ಕೆ ಅಥವಾ ಕಳೆತು ಅದು ಗೊಬ್ಬರವಾಗಿ ಮಾರ್ಪಾಡಾಗೋದಕ್ಕೆ. ಇದರಿಂದ ಏನಾಗುತ್ತೆ, ಕೃಷಿಯ ಒಂದು ಹಂಗಾಮಿನ ನಡುವೆ ಅಂತರ ಜಾಸ್ತಿ ಆಗುತ್ತೆ. ಅಂದ್ರೆ ಈಗೇನು, ಈಗ ಮುಂಗಾರಿನಲ್ಲಿ ಬೆಳೆ ಬೆಳೆದು ಅದರ ಕಟಾವಿನ ನಂತರ ಅದೇ ಜಮೀನಿನಲ್ಲಿ ಮತ್ತೊಂದು ಬೆಳೆ ತಗೋಬೇಕಂದ್ರೆ ಕಷ್ಟ ಆಗುತ್ತೆ. ಯಾಕಪ್ಪ ಅಂದ್ರೆ, ಈ ಕೃಷಿ ತ್ಯಾಜ್ಯಗಳ ಪಳೆ ಉಳಿಕೆಗಳು ಜಮೀನಿನಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಕಾಂಪೋಸ್ಟ್ ಕಲ್ಚರ್ನ ನಾವೇನಾದ್ರೂ ಬಳಕೆ ಮಾಡಿಕೊಂಡ್ರೆ ಏನಾಗುತ್ತೆ, ಈ ಕೃಷಿ ತ್ಯಾಜ್ಯಗಳು ಶೀಘ್ರವಾಗಿ ಕಳೆತು ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಇದರಿಂದ ನಮಗೆ ಸಮಯ ಉಳಿಯುತ್ತೆ ರೈತರಿಗೆ ಮತ್ತೊಂದು ಬೆಳೆನ ಮುಂಗಾರಿನ ನಂತರ ಇನ್ನೊಂದು ಬೆಳೆನ ತಗೊಳ್ಳಿಕ್ಕೆ. ಸೊ ಏನಿದು ಕಾಂಪೋಸ್ಟ್ ಕಲ್ಚರ್ ಅಂದ್ರೆ, ಕಾಂಪೋಸ್ಟ್ ಕಲ್ಚರ್ ಮುಖ್ಯವಾಗಿ ಒಂದು ಕೃಷಿ ತ್ಯಾಜ್ಯಗಳನ್ನು ತ್ವರಿತಗತಿಯಲ್ಲಿ ಅಂದ್ರೆ ವೇಗವಾಗಿ ಕಳಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸುವ ಒಂದು ಶಿಲೀಂಧ್ರಗಳ ಸಮೂಹವನ್ನು ಒಳಗೊಂಡಿರುತ್ತೆ. ಯಾವ್ಯಾವ ಶಿಲೀಂಧ್ರಗಳಂದ್ರೆ ಮುಖ್ಯವಾಗಿ ಟ್ರೈಕೋಡರ್ಮಾ ವಿರಿಡೆ, ಆಸ್ಪರ್ಜಿಲಸ್ ಅಬಮೋರಿ, ಫ್ಲೋರೋಟಸ್ ಮತ್ತು ಫಿನೋರೋಕೀಟ ಎನ್ನುವ ನಾಲ್ಕು ಶಿಲೀಂಧ್ರಗಳ ಗುಂಪಿಗೆ ಸೇರುವ ಒಂದು ಜೀವಿಗಳನ್ನ ಒಳಗೊಂಡಿರುತ್ತೆ. ಸೊ ಈ ಕಾಂಪೋಸ್ಟ್ ಕಲ್ಚರ್ ಏನ್ ಮಾಡುತ್ತೆ, ಇದರಲ್ಲಿರೋ ಶಿಲೀಂಧ್ರಗಳ ಸಮೂಹವು ಕೃಷಿ ತ್ಯಾಜ್ಯಗಳಲ್ಲಿನ ವಿವಿಧ ಒಂದು ಏನು ಕೊಳೆಯೋದಕ್ಕೆ ಬೇಗ ಕೊಳೆಯದಿರಂತಹ ಅಂಶಗಳನ್ನ ಅಂದ್ರೆ ನಾರು ಇರ್ಬೋದು ಅಥವಾ ಅಂಟು ಇರ್ಬೋದು, ಬೇರೆ ಬೇರೆ ಬೇರೆ ಒಂದು ಸಾವಯವ ವಸ್ತುಗಳನ್ನ ಶೀಘ್ರವಾಗಿ ಅಂದ್ರೆ ವೇಗವಾಗಿ ಕರಗಿಸ್ಬಿಟ್ಟು ಒಂದು ಸಮರ್ಪಕವಾಗಿ ಗೊಬ್ಬರವಾಗಿ ಮಾರ್ಪಾಡು ಮಾಡುತ್ತೆ ಈ ಕಾಂಪೋಸ್ಟ್ ಕಲ್ಚರ್. ಇದರಿಂದ ಏನಾಗುತ್ತೆ, ಕೃಷಿ ತ್ಯಾಜ್ಯಗಳು ವ್ಯವಸ್ಥಿತವಾಗಿ ಅಂದ್ರೆ ಯಾವುದೇ ರೀತಿಯ ಸುಡೋದನ್ನೆಲ್ಲ ತಪ್ಪಿಸಿ ಒಂದು ವ್ಯವಸ್ಥಿತವಾಗಿ ನಿರ್ವಹಣೆ ಆಗುತ್ತೆ, ಅಂದ್ರೆ ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ. ಈ ಗೊಬ್ಬರನ ನಾವು ಕೃಷಿಯಲ್ಲಿ ಬಳಸೋದ್ರಿಂದ ರಾಸಾಯನಿಕಗಳನ್ನ ಕಡಿಮೆ ಮಾಡಬಹುದು ಮತ್ತೆ ಪೋಷಕಾಂಶಗಳನ್ನ ಮಣ್ಣಿನಲ್ಲಿ ಹೆಚ್ಚಿಸಿ ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆಯನ್ನು ನಾವು ಹೆಚ್ಚಿಸಬಹುದಾಗಿರುತ್ತೆ. ಈ ಕಾಂಪೋಸ್ಟ್ ಕಲ್ಚರ್ನಲ್ಲಿ ಈ ನಾಲ್ಕು ಶಿಲೀಂಧ್ರಗಳ ಹೆಸರು ಹೇಳಿದ್ರಿ ನೀವು, ಟ್ರೈಕೋಡರ್ಮಾ ಒಳಗೊಂಡಂತೆ. ಈಗ ರೈತಾಪಿ ಜನರು ಈ ಕಾಂಪೋಸ್ಟ್ ಕಲ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಈ ಶಿಲೀಂಧ್ರಗಳ ಅದಾವೋ ಇಲ್ಲೋ ಅವನ್ನ ಹೆಂಗೆ ಖರೀದಿ ಮಾಡಬೇಕು, ಖರೀದಿ ಮಾಡಿ ಕಾಂಪೋಸ್ಟ್ ಕಲ್ಚರ್ ಮಾಡಬೇಕು, ಅದನ್ನ ಹೆಂಗ್ ಸೋರ್ಸ್ ಮಾಡಬೇಕು ಅಂದ್ರೆ ಎಲ್ಲಿಂದ ತರಬೇಕು ಅಂತ? ಈ ಕಾಂಪೋಸ್ಟ್ ಕಲ್ಚರ್ ಉಪಯೋಗವನ್ನು ಅರಿತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಏನ್ ಮಾಡಿದೆ, ಒಂದು ನೂತನ ತಾಂತ್ರಿಕತೆಯನ್ನ ಹೊರತಂದಿದೆ. ಅದರಲ್ಲಿ ಅಂದ್ರೆ ಈ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವತಿಯಿಂದಲೇ ಈ ಕಾಂಪೋಸ್ಟ್ ಕಲ್ಚರ್ ತಯಾರಾಗ್ತಿದೆ ಪ್ರಸ್ತುತವಾಗಿ. ಸೊ ಈ ನಾಲ್ಕು ಜೀವಿಗಳು ಏನ್ ಹೇಳಿದೆ, ಟ್ರೈಕೋಡರ್ಮಾ ವಿರಿಡೆ, ಆಸ್ಪರ್ಜಿಲಸ್ ಅಬಮೋರಿ, ಫ್ಲೋರೋಟಸ್ ಮತ್ತು ಫೆನರೋಕೀಟ, ಈ ನಾಲ್ಕು ಶಿಲೀಂಧ್ರಗಳನ್ನ ಒಳಗೊಂಡಂತೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡವೇ ಕಾಂಪೋಸ್ಟ್ ಕಲ್ಚರ್ನ ತಯಾರಿಸ್ತಾ ಇದೆ. ಈಗ ಪ್ರಸ್ತುತವಾಗಿ ಸಾವಯವ ಕೃಷಿ ಸಂಸ್ಥೆ ಒಂದು ಕೃಷಿ ವಿಶ್ವವಿದ್ಯಾಲಯದ ಭಾಗ, ಅದರಲ್ಲಿ ಈ ಕಾಂಪೋಸ್ಟ್ ಕಲ್ಚರ್ ದೊರಕ್ತಾ ಇದೆ. ಅದು ದರನೂ ಅಂದ್ರೆ ಇದು ಏನು, ಒಂದು ಕೆಜಿಗೆ ಸುಮಾರು 80 ರೂಪಾಯಿಯಷ್ಟು ದರ ನಿಗದಿಪಡಿಸಲಾಗಿದೆ. ಒಂದು ಕೆಜಿನ ನಾವು ಹೆಚ್ಚು ಕಡಿಮೆ 1 ಟನ್ ಕೃಷಿ ತ್ಯಾಜ್ಯಕ್ಕೆ ನಾವು ಬಳಸ್ಕೋಬಹುದಾಗಿದೆ. ಸೊ ಇದು ಕಾಂಪೋಸ್ಟ್ ಕಲ್ಚರ್ನ ಒಂದು ಹಿನ್ನೆಲೆ. ಈ ಕಾಂಪೋಸ್ಟ್ ಕಲ್ಚರ್ ಬಗ್ಗೆ ಹೇಳಿದ್ರಿ, ಯಾವ ರೀತಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರ ಇದಕ್ಕೆ ರೈತಾಪಿ ಜನರಿಗೆ ಸಹಾಯ ಮಾಡ್ತದ ಅನ್ನೋದನ್ನ ನೀವು ಹೇಳಿದ್ರಿ. ಈ ಕಾಂಪೋಸ್ಟ್ ಕಲ್ಚರ್ ಏನು ಕರ್ನಾಟಕ ವಿಶ್ವವಿದ್ಯಾಲಯದ ಕೆವಿಕೆ ಏನ್ ಶುರು ಮಾಡದ, ಇದು ಬೇರೆ ಕಾಂಪೋಸ್ಟ್ ಹಳೆಯ ಪದ್ಧತಿಗಿಂತ ಹೆಂಗ್ ಬೇರೆ ಆಗ್ಯದ ಅಂತ? ಈಗ ನಾವು ಸಾಂಪ್ರದಾಯಿಕ ವಿಧಾನಗಳ ಮೂಲಕ ನಾವು ಏನು ಗೊಬ್ಬರ ಕಳಿಸೋದು ಮುಂಚೆಯಿಂದನು ಪ್ರಚಲಿತದಲ್ಲಿತ್ತು. ಅಂದ್ರೆ ಯಾವುದು, ಈ ತಿಪ್ಪೆಗಳಲ್ಲಿ ಗೊಬ್ಬರನ ಕಳಿಸೋದು ಹೆಚ್ಚಿನ ಪ್ರಚಲಿತದಲ್ಲಿರುವಂತಹ ಒಂದು ವ್ಯವಸ್ಥೆ. ಇದರಲ್ಲಿ ಏನಾಗ್ತಿತ್ತು, ಕೃಷಿ ತ್ಯಾಜ್ಯಗಳು ಕೊಳೆಯೋದಕ್ಕೆ ಹೆಚ್ಚು ಒಂದು ಸಮಯನ ತಗೊಳ್ಳುವಂತಹ ಸ್ಥಿತಿ ಇತ್ತು. ಮತ್ತೆ ಏನಾಗ್ತಿತ್ತು, ಹೆಚ್ಚು ಕಡಿಮೆ ನಾನು ಹೇಳ್ದಾಗೆ ತಿಪ್ಪೆಗಳಲ್ಲಿ ಒಂದು ಗೊಬ್ಬರನ ಒಂದು ಕೃಷಿ ತ್ಯಾಜ್ಯಗಳನ್ನ ಕೊಳಿಸ್ತಿದ್ದರಿಂದ ಅದ ಅಷ್ಟೊಂದು ಈಗ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ತ್ಯಾಜ್ಯ ನಮ್ಮ ಜಮೀನಿನಲ್ಲಿ ಉತ್ಪಾದನೆಯಾದಾಗ ಅದನ್ನ ತಂದು ಒಂದು ತಿಪ್ಪೆ ಮಾಡಿ ಅದನ್ನ ಕೊಳಿಸುವಂತಹ ಒಂದು ಕ್ರಿಯೆ ಕಷ್ಟ ಸಾಧ್ಯವಾಗ್ತಿತ್ತು. ಸೊ ಈ ಕಾಂಪೋಸ್ಟ್ ಕಲ್ಚರ್ ಬಂದ ಮೇಲೆ ಏನಾಗಿದೆ, ನಾವು ನಮ್ಮ ಜಮೀನಿನಲ್ಲಿ ಉತ್ಪಾದನೆಯಾಗುವಂತಹ ಒಂದು ಕೃಷಿ ತ್ಯಾಜ್ಯಗಳನ್ನ ನಾವು ವ್ಯವಸ್ಥಿತವಾಗಿ ಜಮೀನಿನಲ್ಲೇನೆ ಕೊಳಿಸಿ ನಾವು ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದಾಗಿದೆ. ನೀವು ಹೇಳಿದ್ರಿ ಜಮೀನಿನೊಳಗ ಈ ಕೃಷಿ ತ್ಯಾಜ್ಯಗಳನ್ನ ಕೊಳಿಸಿ ಕಾಂಪೋಸ್ಟ್ ಕಲ್ಚರ್ ಮಾಡಬಹುದು ಅಂತ ಹೇಳಿ. ಈಗ ಒಬ್ಬ ಕೃಷಿಕನ ಜಮೀನದ 1 ಎಕರೆ 2 ಎಕರೆ ಸಣ್ಣ ಜಮೀನದ ಅಂತ ಹೇಳಿದ್ರೆ ಯಾವ ರೀತಿ ಒಂದು ಜಮೀನಿನೊಳಗ ಇದನ್ನ ಕೊಳಿಸಬಹುದು? ಏನು ಗುಂಡಿ ತೋಡ್ಬೇಕು, ಏನ್ ನೆಲದ ಮೇಲೇನೋ ಕಾಂಪೋಸ್ಟ್ ಕಲ್ಚರ್ ಮಾಡ್ಲಿಕ್ಕೆ ಬರ್ತದೆ ಅಂತ? ಈಗ ಯಾವುದೇ ಬೆಳೆಗಳೇ ಸಾಮಾನ್ಯವಾಗಿ ಈಗ ಉದಾಹರಣೆಗೆ ಕಬ್ಬು ಇರ್ಬೋದು ಅಥವಾ ಗೋವಿನ ಜೋಳ ಇರ್ಬೋದು, ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಮೊದಲನೇದಾಗಿ ಬೆಳೆ ಕಟಾವಿನ ನಂತರ ನಾವು ಏನು ಈ ಒಂದು ಕೃಷಿ ತ್ಯಾಜ್ಯಗಳನ್ನ ಅಂದ್ರೆ ಗೋವಿನ ಜೋಳದಲ್ಲಿ ಕಡ್ಡಿ ಇರ್ಬೋದು, ಅದು ಜೋಳದ ಕಡ್ಡಿ ಇರ್ಬೋದು ಅಥವಾ ಕಬ್ಬಿನಲ್ಲಿ ರವದಿ ಇರ್ಬೋದು, ಈ ಕೃಷಿ ತ್ಯಾಜ್ಯಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಮೊದಲನೇದಾಗಿ ಹೊಲದಲ್ಲೇನೆ ಕಟಾವಿನ ನಂತರ ಈ ಉಳಿದಂತಹ ಉಳಿಕೆಗಳನ್ನ ಹೊಲದಲ್ಲೇ ನಾವು ಒಂದು ಪದರವಾಗಿ ಹರಡಬೇಕಾಗುತ್ತೆ. ಹರಡಿ ಏನ್ ಮಾಡ್ತೀವಿ, ಇಲ್ಲಿ ನಾವು ರೋಟೋವೇಟರ್ ಅಂತ ಹೇಳ್ತೀವಿ, ಅಂದ್ರೆ ಯಂತ್ರಗಳನ್ನ ಈ ಒಂದು ಕೃಷಿ ತ್ಯಾಜ್ಯಗಳ ಮೇಲೆ ಹಾಯಿಸ್ತೀವಿ. ಸೊ ಇದರಿಂದ ಏನಾಗುತ್ತೆ, ಈ ಕೃಷಿ ತ್ಯಾಜ್ಯಗಳೆಲ್ಲ ಸಣ್ಣ ಸಣ್ಣ ಪುಡಿಯಾಗಿ ಮಾರ್ಪಾಡಾಗುತ್ತೆ. ಏನು ಯಂತ್ರಗಳನ್ನ ಬಳಸಿ ಈ ಕೃಷಿ ತ್ಯಾಜ್ಯಗಳನ್ನ ಪುಡಿ ಮಾಡ್ಕೋತೀವಿ. ಸೊ ಇದ್ರ ನಂತರ ಏನ್ ಮಾಡ್ತೀವಿ, ತೆಳುವಾಗಿ ನೀರ್ ಹಾಯಿಸ್ತೀವಿ ಭೂಮಿಗೆ ತೆಳುವಾಗಿ ನೀರ್ ಹಾಯಿಸ್ತೀವಿ. ಈ ತರ ಹಾಯಿಸಿದ ನಂತರ ನಾವು ಈ ಒಂದು ಕಾಂಪೋಸ್ಟ್ ಕಲ್ಚರ್ನ ನಾವು ಹಾಕ್ತೇವೆ. ಅಂದ್ರೆ ಈ ಕೃಷಿ ತ್ಯಾಜ್ಯಗಳ ಮೇಲೆ, ಅಂದ್ರೆ ಕಬ್ಬಿನ ರವದಿ ಇರ್ಬೋದು ಅಥವಾ ಗೋವಿನ ಜೋಳದ ಕಡ್ಡಿ ಇರ್ಬೋದು. ಸೊ ಯಾವ ರೀತಿಯ ಹಾಕ್ಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಕಾಂಪೋಸ್ಟ್ ಕಲ್ಚರ್ನ ನಾವು ನೇರವಾಗಿ ಹಾಕೋಕೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಈ ಕಾಂಪೋಸ್ಟ್ ಕಲ್ಚರ್ ಅಲ್ಲಿ ಇರುವಂತದ್ದು ಜೀವಿಗಳು. ಸೊ ನಾವು ಅದಕ್ಕೆ ಒಂದು ಆಹಾರದ ಜೊತೆಗೆ ನಾವು ಕೊಟ್ರೆ ಭೂಮಿಯಲ್ಲಿ ಬಹಳ ದಿನ ಈ ಜೀವಿಗಳು ಉಳಿತವೆ, ಮತ್ತೆ ಇವು ಸಂತಾನೋತ್ಪತ್ತಿ ಅಂದ್ರೆ ಹೆಚ್ಚು ಹೆಚ್ಚು ಉತ್ಪಾದನೆ ಸಹ ಮಣ್ಣಿನಲ್ಲಿ ಆಗುತ್ತೆ. ಅಂದ್ರೆ ಈ ಶಿಲೀಂಧ್ರಗಳು, ಹೇಳಿದ್ರಿ ಟ್ರೈಕೋಡರ್ಮಾ, ಎರಿಡೇ, ಆಸ್ಪರ್ಜಿಲಸ್ ಇವನ್ನೆಲ್ಲ. ಹೌದ್ರಿ, ಹೌದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಮಣ್ಣಿನಲ್ಲಿ ಒಂದು ಹದವಾದ ತೇವ ಮಣ್ಣಿನಲ್ಲಿ ಕಾಪಾಡ್ಕೊಳೋದು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಕೊಡ್ತಾ ಇರೋದು ಭೂಮಿಗೆ ಜೀವಿಗಳನ್ನ, ಅಂದ್ರೆ ಶಿಲೀಂಧ್ರಗಳು ಅನ್ನೋ ಜೀವಿಗಳನ್ನ. ಸೊ ಹಾಗಾಗಿ ಮಣ್ಣಿನಲ್ಲಿ ತೇವಾಂಶ ಇರೋದು ಅವಶ್ಯಕ. ಸೊ ಈಗ ನಾ ಹೇಳ್ದೆ, ರೋಟೋವೆರ್ಪ್ಟರ್ ಪಾಸ್ ಮಾಡಿ ಕೃಷಿ ತ್ಯಾಜ್ಯಗಳನ್ನ ಪುಡಿ ಮಾಡ್ಕೊಂಡ ನಂತರ ಮಣ್ಣಿಗೆ ಒಂದು ಹದವಾದ ನೀರು ಬಿಟ್ಟು ನಂತರ ಏನ್ ಮಾಡ್ತೀವಿ, ಕಾಂಪೋಸ್ಟ್ ಕಲ್ಚರ್ನ ನಾವು ಸಗಡಿ ನೀರೊಂದಿಗೆ ಬೆರೆಸ್ಕೋಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಂದ್ರೆ, ಒಂದು ಟನ್ ಕೃಷಿ ತ್ಯಾಜ್ಯ ಇದೆ ಅಂದ್ರೆ ಅಲ್ಲಿ ನಾವು ಪ್ರತಿ ಟನ್ಗೆ 1-2 ಕೆಜಿ ಕಾಂಪೋಸ್ಟ್ ಕಲ್ಚರ್ನ ಬಳಸ್ಕೋಬಹುದಾಗಿರುತ್ತೆ. ಅಥವಾ ನಾವು ಎಕರೆಗೆ ಅಂತ ನೋಡೋದಾದ್ರೆ ಸುಮಾರು 4-6 ಕೆಜಿ, ಆದ್ರೆ ಅದು ಬೆಳೆಗಳಿಗೆ ಅನುಗುಣವಾಗಿರುತ್ತೆ. ಅಂದ್ರೆ ಈಗ ಕಬ್ಬಿನ ಬೆಳೆಯಲ್ಲಿ ಸುಮಾರು 6 ಹೆಚ್ಚು ಬೇಕಾಗಬಹುದು, ಯಾಕಂದ್ರೆ ಜಾಸ್ತಿ ತ್ಯಾಜ್ಯ ಇದ್ದಷ್ಟು ಅಲ್ಲಿ ಕಾಂಪೋಸ್ಟ್ ಕಲ್ಚರ್ನ ಪ್ರಮಾಣ ಅಧಿಕ ಬೇಕಾಗುತ್ತೆ, ಕೆಲವು ಬೆಳೆಗಳಲ್ಲಿ ಕಡಿಮೆ ಬೇಕಾಗುತ್ತೆ. ಸೊ ಹಾಗಾಗಿ ಬೆಳೆಗಳಿಗೆ ಅನುಗುಣವಾಗಿ 4-6 ಕೆಜಿಯಷ್ಟು ಕಾಂಪೋಸ್ಟ್ ಕಲ್ಚರ್ನ ಪ್ರತಿ ಎಕರೆಗೆ ಬಳಸಬೇಕಾಗುತ್ತೆ. ಅಥವಾ ಕೃಷಿ ತ್ಯಾಜ್ಯದ ಪ್ರಮಾಣಕ್ಕೆ ನೋಡ್ಕೊಂಡ್ರೆ ಪ್ರತಿ ಟನ್ ತ್ಯಾಜ್ಯಕ್ಕೆ 1-2 ಕೆಜಿ ಕಾಂಪೋಸ್ಟ್ ಕಲ್ಚರ್. ಸೊ ಈ ಪ್ರಮಾಣದಲ್ಲಿ ನಾವು ಕಾಂಪೋಸ್ಟ್ ಕಲ್ಚರ್ನ ಅನುಸರಿಸಬೇಕಾಗುತ್ತೆ. ಕಾಂಪೋಸ್ಟ್ ಕಲ್ಚರ್ನ ಮೊದಲನೇದಾಗಿ ನಾವು ಪ್ರತಿ ಕೆಜಿ ಕಾಂಪೋಸ್ಟ್ ಕಲ್ಚರ್ನ ನಾವೇನ್ ಮಾಡ್ತೀವಿ, 15 ಲೀಟರ್ನಷ್ಟು ಸಗಣಿ ಬೆರೆಸಿದ ನೀರು ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಮಂದ ದ್ರಾವಣವನ್ನ ತಯಾರಿಸ್ಕೋಬೇಕು. ಅಂದ್ರೆ ನಾವು ಸ್ಲರ್ರಿ ಅಂತ ಹೇಳ್ತೀವಿ. ಸೊ ಈ ತರ ನಾವು ಒಂದು ಮಂದ ದ್ರಾವಣವನ್ನ ತಯಾರಿಸ್ಕೊಂಡು ಆಮೇಲೆ ಭೂಮಿ ಮೇಲೆ ಹರವಿದಂತಹ ಈ ಕೃಷಿ ತ್ಯಾಜ್ಯಗಳ ಮೇಲೆ ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಈ ತರ ಮಾಡಿದಾಗ ಒಂದು 30-45 ದಿನಗಳ ನಂತರ ಸಮರ್ಪಕವಾಗಿ ಕೊಳಿಯೋಕೆ ಕೃಷಿ ತ್ಯಾಜ್ಯಗಳು ಶುರುವಾಗುತ್ತೆ. ಸೊ ಇದೆಲ್ಲದರ ಪರಿಣಾಮವಾಗಿ ನಮ್ಗೆ ಸಾಂಪ್ರದಾಯಿಕ ಒಂದು ಪದ್ಧತಿಗಳಿಗೆ ಹೋಲಿಸಿದಾಗ ಇದರಲ್ಲಿ ಶೀಘ್ರವಾಗಿ ಮತ್ತು ಒಂದು ವ್ಯವಸ್ಥಿತವಾಗಿ ಕೃಷಿ ತ್ಯಾಜ್ಯಗಳು ಕಳೆದು ಫಲವತ್ತವಾದ ಒಂದು ಗೊಬ್ಬರ ಮಾರ್ಪಾಡಾಗುತ್ತೆ. ಇದಕ್ಕೆಲ್ಲ ಎಷ್ಟು ಸಮಯ ಬೇಕಾಗಬಹುದು ಅಂತ ಅದನ್ನ ಹೇಳಿದಾಗೆ 8-10 ವಾರ ಅಂತ ಹೇಳ್ತೀವಿ. 2-2.5 ತಿಂಗಳ ನಂತರ ಕಾಂಪೋಸ್ಟ್ ಕಲ್ಚರ್ನ ಕಾರ್ಯವೈಖರಿ ಸಂಪೂರ್ಣವಾಗ್ಬಿಟ್ಟು ಒಂದು ಉತ್ತಮವಾದ ಗೊಬ್ಬರ ನಮ್ಗೆ ಸಿಗುತ್ತೆ. ಇದು ಬಹುಶಃ ರೈತರಿಗೆ ಸಮಯ ವೇಸ್ಟ್ ಆಗುದಿಲ್ಲ, ಸಮಯ ಇದರಿಂದ ಹಾಳಾಗ್ತದ ಅಂತ ಏನಿಲ್ಲ. ಹೌದು, ಹೆಂಗಿದ್ರು ಆ ಸಮಯದಲ್ಲಿ ಜಮೀನ್ ಖಾಲಿನ ಇಟ್ಟಿರ್ತಾರ ಅವ್ರು. ಹೌದು, ಇದಕ್ಕಾಗಿ ಇದರಿಂದ ತೊಂದರೆ ಆಗುದಿಲ್ಲ ಅಂತ ನಾ ಅನ್ಕೋತೀನಿ. ಹೌದು, ಇದರಿಂದ ಆಗೋದಿಲ್ಲ. ಈಗ ಏನಾಗುತ್ತೆ, ಒಂದು ಉದಾಹರಣೆ ತಗೊಳೋದಾದ್ರೆ ಕಬ್ಬಿನ ಬೆಳೆಯ ಉದಾಹರಣೆ ತಗೋಣ. ಇದ್ರಲ್ಲಿ ಏನಾಗುತ್ತೆ, ಕಬ್ಬಿನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಕೂಳೆ ಬೆಳೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಕಬ್ಬು ಕಟಾವಾದ ನಂತರ ಅದನ್ನ ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಕೂಳೆಗಳನ್ನ ತೆಗೆಯೋದಿಲ್ಲ, ಅದರಿಂದ ಆ ಪಳೆ ಉಳಿಕೆಗಳೇನಿದೆ ಅದನ್ನ ಹಾಗೆ ಜಮೀನಲ್ಲಿ ಬಿಡ್ತಾರೆ. ಈ ಪಳೆ ಉಳಿಕೆಗಳಿಂದ ಮತ್ತೆ ಚಿಗುರು ಹೊಡೆದು ಮತ್ತೆ ಇನ್ನೊಂದು ಮುಂದಿನ ಬೆಳೆ ಮತ್ತೆ ಹುಟ್ಟಿ ಬರುತ್ತೆ. ಸೊ ಇದನ್ನ ನಾವು ಕೂಳೆ ಬೆಳೆ ಅಂತ ಹೇಳ್ತೀವಿ. ಅಂದ್ರೆ ಇದು ಕಬ್ಬಿನಲ್ಲಿ ಪ್ರಚಲಿತ ಇದೆ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ, ರೈತರು ಕಬ್ಬಿನ ಕಟಾವ್ ಆದ ನಂತರ ಸಂಪೂರ್ಣವಾಗಿ ಕೂಳೆಗಳನ್ನ ತೆಗೆದಿರೋದ್ರಿಲ್ಲ, ಅದನ್ನ ಹಾಗೆ ಬಿಟ್ಟು ಅದನ್ನ ಚಿಗುರೋದ ನಂತರ ಮತ್ತೆ ಇನ್ನೊಂದು ಕಬ್ಬಿನ ಬೆಳೆ ಸಿಗುತ್ತೆ. ಸೊ ಈಗ ಏನ್ ಮಾಡ್ತಾರೆ ರೈತರು, ಕಬ್ಬಿನ ಆ ಕೂಳೆ ಬೆಳೆಯ ಸಾಲುಗಳಲ್ಲಿ ಈ ಒಂದು ಕಟಾವಾದಂತಹ ಕಬ್ಬಿನ ರವದಿನ ಹಾಸ್ತಾರೆ. ಸೊ ಹಾಸ್ಬಿಟ್ಟು ಅಲ್ಲಿ ಮಣ್ಣಿಗೆ ನೀರ್ ಹಾಯಿಸಿ ಮತ್ತೆ ಈ ಕಾಂಪೋಸ್ಟ್ ಕಲ್ಚರ್ನ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲೇ ಕೊಳೆಯುತ್ತೆ ಇನ್ಸಿಟು. ಅಂದ್ರೆ ಬೆಳೆಗಳ ಸಾಲಿನ ಮಧ್ಯನೇ ರವದಿ ಕೊಳೆದ್ಬಿಟ್ಟು ಅಲ್ಲಿ ಪೋಷಕಾಂಶಗಳು ಮಣ್ಣಿಗೆ ಸೇರ್ತಾ ಹೋಗುತ್ತೆ. ಇದರಿಂದ ನಿರಂತರವಾಗಿ ಬೆಳೆಗಳಿಗೆ ಪೋಷಣೆ ದೊರೆಯುತ್ತೆ. ಹಾಗಾಗಿ ಒಂದು ಸಂತುಷ್ಟ ಸಮೃದ್ಧ ಬೆಳೆನೂ ಸಹ ನಾವು ಮುಂದಿನ ಹಂಗಾಮಿಗೆ ನಾವು ಬಯಸಬಹುದು. ಈ ಕಾಂಪೋಸ್ಟ್ ಕಲ್ಚರ್ ಏನು ಕೆವಿಕೆ ಇದನ್ನ ಅಭಿವೃದ್ಧಿ ಪಡಿಸದ, ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದ ಅಂತ ನೀವು ಹೇಳಿದ್ರಿ. ಹೌದು ಮೇಡಮ್. ಅದರ ಜೊತೆಗೆ ಈ ಪರಿಸರಕ್ಕೂ ಕೂಡ ಇದರಿಂದ ಲಾಭ ಅದ ಏನು ಅಂತ, ಏನು ಪದ್ಧತಿ ಬಳಸಿ ಕಾಂಪೋಸ್ಟ್ ಕಲ್ಚರ್ ಮಾಡೋದ್ರಿಂದ ಪರಿಸರಕ್ಕೆ ಹೆಂಗ್ ಲಾಭ ಆಗ್ತದೆ? ಹೌದು ಮೇಡಮ್, ಪರಿಸರಕ್ಕೂ ಸಹ ಕಾಂಪೋಸ್ಟ್ ಕಲ್ಚರ್ ಬಳಕೆಯಿಂದ ಹೆಚ್ಚಿನ ಲಾಭಗಳಿದೆ. ಯಾವ ರೀತಿ ಅಂತ ಅಂದ್ರೆ, ಈಗ ಸಾಮಾನ್ಯವಾಗಿ ನಾ ಹೇಳ್ದೆ ಕೃಷಿ ತ್ಯಾಜ್ಯಗಳು ಕಳೆಯೋದಕ್ಕೂ ಜಾಸ್ತಿ ಸಮಯ ತಗೋತವೆ. ಸೊ ಹಾಗಾಗಿ ಒಂದು ವ್ಯವಸ್ಥಿತವಾಗಿ ಕಳೆಯೋಕೆ ಹೆಚ್ಚು ಸಮಯ ಬೇಕಾಗಿರೋದ್ರಿಂದ ರೈತರು ಇದನ್ನ ಈ ಸಮಯನ ಕೊಡಲಾಗದೆ ಏನ್ ಮಾಡ್ತಾರೆ, ಅದನ್ನ ಸುಡ್ತಾರೆ ಅಂತ. ಸುಡೋದ್ರಿಂದ ಏನಾಗುತ್ತೆ, ಹಲವು ಹಸಿರು ಮನೆ ಅನಿಲಗಳಂತ ನೀವು ಕೇಳಿರ್ತೀರಿ. ಅಂದ್ರೆ ಏನು, ಈ ಇಂಗಾಲ ಡೈಆಕ್ಸೈಡ್ ಇರ್ಬೋದು, ಅಥವಾ ಮೀಥೇನ್ ಅಂತ ಹೇಳ್ತೀವಿ, ಅಥವಾ ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಈ ತರದ್ದು ಒಂದು ವಿಷಕಾರಿ ಅನಿಲಗಳಂತ ಏನ್ ಹೇಳ್ತೀವಿ, ಅವು ಹಸಿರು ಮನೆ ಅನಿಲಗಳಂತ ಹೇಳ್ತೀವಿ. ಇವು ಬಿಡುಗಡೆಯಾಗಿ ವಾತಾವರಣದಲ್ಲಿ ಒಂದು ತಾಪಮಾನವನ್ನ ಹೆಚ್ಚಿಸ್ತವೆ. ಇದರಿಂದ ನಮ್ಗೆ ಹವಾಮಾನ ವೈಪರೀತ್ಯ ಅಂತಹ ಒಂದು ಕ್ಲಿಷ್ಟಕರವಾದ ಸಮಸ್ಯೆಗಳು ಸಹ ಎದುರಾಗ್ತವೆ. ಸೊ ಕಾಂಪೋಸ್ಟ್ ಕಲ್ಚರ್ನ ಬಳಸೋದ್ರಿಂದ ಇದನ್ನ ನಾವು ತಡೆಗಟ್ಟಿ ತ್ಯಾಜ್ಯಗಳನ್ನ ಸುಡೋದನ್ನ ನಾವು ತಪ್ಪಿಸಬಹುದಾಗಿದೆ. ಇದು ಖರ್ಚು ವೆಚ್ಚ ಹೆಂಗೆ ಡಾಕ್ಟರ್ ಪಲ್ವಿ ಅವರ, ಇದು ಬಹಳ ಖರ್ಚು ಮಾಡಬೇಕಾಗ್ತದೋ ಏನೋ ಕಡಿಮೆ ಹಣದೊಳಗೆ ಇದನ್ನ ನಿರ್ವಹಣೆ ಮಾಡಬಹುದು, ಈ ಕಾಂಪೋಸ್ಟ್ ಕಲ್ಚರ್ ಖರೀದಿ ಮಾಡಬೇಕಾಗ್ತದೆ, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನೀವು ಅದನ್ನ ರೈತರಿಗೆ ಕೊಡ್ತೀರೇನೋ ಅಂತ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ಆಕ್ಚುಲಿ ಕಾಂಪೋಸ್ಟ್ ಕಲ್ಚರ್ ಅನ್ನೋದು ಬಂದ್ಬಿಟ್ಟು ಸಾವಯವ ಕೃಷಿ ಸಂಸ್ಥೆ ಅಲ್ಲಿ ಒಂದು ಅಭಿವೃದ್ಧಿ ಆಗಿರೋ ತಾಂತ್ರಿಕತೆ. ಇದನ್ನ ನಾವು ಒಂದು ವಿಸ್ತರಣಾ ಚಟುವಟಿಕೆಯ ಮೂಲಕ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ತಲುಪಿಸೋ ಅಂತ, ಅಂದ್ರೆ ಈ ತಾಂತ್ರಿಕತೆ ಮತ್ತೆ ಇದರ ಉಪಯೋಗ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ತಲುಪಿಸೋ ಅಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಇದನ್ನ ಅಭಿವೃದ್ಧಿ ಪಡಿಸಿರೋದು ಸಾವಯವ ಕೃಷಿ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಸೊ ಇದರ ಒಂದು ಏನು ದರ, ಎಷ್ಟು ಖರ್ಚು ವೆಚ್ಚ ಅಂತ ಬಂದ್ರೆ, ಈಗ ನಾ ಹೇಳ್ದಾಗೆ ಒಂದು ಕೆಜಿ ಒಂದು ಪ್ಯಾಕೆಟ್ಗೆ 80 ರೂಪಾಯಿ ದರ ನಿಗದಿಯಾಗಿದೆ. ಸೊ ಅಂದ್ರೆ ನಾ ಹೇಳ್ದಾಗೆ ಎಕರೆಗೆ ಒಂದು 300-350 ಅಂದ್ರೆ 320 ರೂಪಾಯಿ ಅಷ್ಟು ಒಂದು ಖರ್ಚು ಬರುತ್ತೆ. ಅಂದ್ರೆ ಎಕರೆಗೆ ಒಂದು 4 ಕೆಜಿ ಅಷ್ಟು ನಾವು ಒಂದು ಅಂದಾಜು ಬೆಳೆಗಳಿಗೆ ಅನುಗುಣವಾಗಿ ನಾವು ಬಳಸಬೇಕಾಗುತ್ತೆ ಕಾಂಪೋಸ್ಟ್ ಕಲ್ಚರ್ನ. ಒಂದು ಕೃಷಿ ತ್ಯಾಜ್ಯಗಳು ವ್ಯವಸ್ಥಿತವಾಗಿ ಗೊಬ್ಬರವಾಗಿ ಮಾರ್ಪಾಡು ಮಾಡ್ಕೋಬಹುದು ನಾವು. ಡಾಕ್ಟರ್ ಪಲ್ವಿ ಅವರ, ಈಗ ನೀವು ಹೇಳಿದ್ರಿ ರೋಟೋವೇಟರ್ ಉಪಯೋಗ ಮಾಡ್ಬೇಕಂತ ಹೇಳಿ, ಬಹಳಷ್ಟು ಮಂದಿ ರೈತರಲ್ಲಿ ಇದು ಇರಬಹುದು, ದೊಡ್ಡ ರೈತರಲ್ಲಿ. ಬೇರೆ ಸಣ್ಣ ರೈತರು ಇದ್ರೆ ಇದನ್ನ ಬಾಡಿಗೆಗೆ ಬಹುಶಃ ತಗೊಂಡು ಬಂದು? ಹೌದು, ತಗೋಬಹುದು. ಮತ್ತೆ ಹೆಚ್ಚಿನ ರೈತರಲ್ಲಿ ಇದು ಆಲ್ರೆಡಿ ರೋಟೋವೇಟರ್ ಬಳಕೆ ಪ್ರಚಲಿತದಲ್ಲಿದೆ. ಸಾಮಾನ್ಯವಾಗಿ ಅವರು ಬೆಳೆಗಳ ಕಟಾವಿನ ನಂತರ ರೋಟೋವೇಟರ್ನ ಹೆಚ್ಚಿನದಾಗಿ ಬಳಸೋ ಪರಿಸ್ಥಿತಿನೂ ಇದೆ. ಸೊ ಹಾಗಾಗಿ ಇದೇನು ರೈತರಿಗೆ ಕಷ್ಟ ಆಗೋದಿಲ್ಲ ಅಂತ ಭಾವಿಸ್ತೀನಿ. ಈ ರೋಟೋವೇಟರ್ ಬಳಕೆ ಅವ್ರಿಗೆ ಪ್ರಚಲಿತದಲ್ಲಿದೆ. ಇದಕ್ಕೆ ನೀರು ಬೇಕಾಗ್ತದೆ. ನೀರಾವರಿ ಹೊಲಗಳು ಇಲ್ಲ ಅಂತಂದ್ರೆ ಹೊರಗಿಂದ ಎಷ್ಟು ಪ್ರಮಾಣದ ನೀರ್ ಬೇಕು, ನೀರ್ ಹಾಯಿಸಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೇವ ಆದ್ರೆ ಸಾಕು, ಏನು ಮುಳುಗು ಅಂತೇನು ಬೇಡ. ಇಲ್ಲ ಇಲ್ಲ, ಇದು ಸ್ವಲ್ಪ ಸ್ವಲ್ಪ ಹಸಿ ಆಗ್ಲಿ ಅನ್ನೋದಷ್ಟೇ. ಮುಳುಗೋ ಅಂತದ್ದು ಅಥವಾ ನೀರ್ ನಿಲ್ಸೋ ಅಂತಹ ವ್ಯವಸ್ಥೆ ಏನ್ ಬೇಕಾಗಿರಲ್ಲ, ಆ ತರ ಪರಿಸ್ಥಿತಿಗಳು ಬೇಡ. ಜಸ್ಟ್ ಒಂದು ಭೂಮಿ ಸ್ವಲ್ಪ ತೇವ ಆಗ್ಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಡಾಕ್ಟರ್ ಪಲ್ವಿ ಅವರ, ಈ ಕಾಂಪೋಸ್ಟ್ ಕಲ್ಚರ್ ಅನ್ನ ಬೇರೆ ಬೇರೆ ವಿಧಾನಗಳನ್ನ ಬಳಸಿ ಮಾಡಬಹುದು ಅಂತ ನೀವು ಹೇಳ್ತಾ ಇದ್ರಿ, ಇದರ ಬಗ್ಗೆ ನೀವು ಹೆಚ್ಚಿನ ವಿವರಗಳನ್ನ ಕೊಡ್ತೀರಿ? ಎರಡು ವಿಧಾನದಲ್ಲಿ ನೀವು ಕಾಂಪೋಸ್ಟ್ ಕಲ್ಚರ್ ನ ಬಳಸ್ಕೋಬಹುದು. ರೈತ ಬಾಂಧವರಲ್ಲಿ ಇವತ್ತಿನ ದಿನ ಮನವಿ ಏನಂದ್ರೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಡೆಯಿಂದ ಕಾಂಪೋಸ್ಟ್ ಕಲ್ಚರ್ ಅನ್ನೋ ಒಂದು ಹೊಸ ತಾಂತ್ರಿಕತೆ ಆಲ್ರೆಡಿ ಚಾಲ್ತಿಯಲ್ಲಿದೆ. ಇದನ್ನ ಬಳಸಿ ನೀವು ಯಾವ ರೀತಿ ನಿಮ್ಮ ಜಮೀನಿನಲ್ಲಿ ದೊರೆಯುವಂತಹ ಕೃಷಿ ತ್ಯಾಜ್ಯಗಳನ್ನ ನೀವೇ ಬಳಸ್ಕೊಂಡು ಅದರಿಂದ ಒಂದು ಸಾವಯವ ಗೊಬ್ಬರ ನಾವು ತಯಾರು ಮಾಡ್ಕೋಬಹುದು ಅಂತ. ಯಾಕಂದ್ರೆ ನಾವು ಇವತ್ತಿನ ಪರಿಸ್ಥಿತಿಗಳಲ್ಲಿ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳ ಮೊರೆನೇ ಹೋಗ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಸಾವಯವ ಬಳಕೆನೂ ಸಹ ನಮ್ಗೆ ತುಂಬಾನೇ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಸಾವಯವ ಗೊಬ್ಬರಗಳು ಇವತ್ತು ಎಷ್ಟೋ ಕಡೆ ಸಿಗ್ತಾ ಇಲ್ಲ. ಮುಂಚಿನ ತರ ಈಗ ನಾವು ಹಸುದನ ಸಾಕ್ತಾ ಇಲ್ಲ, ಸಗಣಿ ಸಿಗ್ತಾ ಇಲ್ಲ. ಸೊ ಈ ಒಂದು ಸಾವಯವ ಗೊಬ್ಬರಗಳು ದೊರಕೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಮೀನಲ್ಲೇ ಸಿಗುವಂತಹ ಕೃಷಿ ತ್ಯಾಜ್ಯಗಳನ್ನ ಅದನ್ನ ಏನೋ ಬರೀ ಒಂದು ಉರುವಲಾಗಿ ಬಳಸದೆ ಮೇವಿಗಾಗಿ ಬಳಸೋದ್ರ ಜೊತೆಗೆ ಒಂದಷ್ಟು ಪ್ರಮಾಣದ ಕೃಷಿ ತ್ಯಾಜ್ಯಗಳನ್ನ ನಾವು ವ್ಯವಸ್ಥಿತವಾಗಿ ಗೊಬ್ಬರವನ್ನಾಗಿ ಸಹ ಪರಿವರ್ತನೆ ಮಾಡ್ಕೋಬಹುದು. ಸೊ ಇದಕ್ಕೆ ಈ ಕಾಂಪೋಸ್ಟ್ ಕಲ್ಚರ್ ಅನ್ನೋ ತಾಂತ್ರಿಕತೆ ಬಹಳಷ್ಟು ಸಹಕಾರಿಯಾಗಿದೆ. ಈ ಎರಡು ವಿಧಾನದಲ್ಲಿ ನೀವು ಕಾಂಪೋಸ್ಟ್ ಕಲ್ಚರ್ ನ ಬಳಸ್ಕೋಬಹುದು. ಒಂದು ಏನಪ್ಪಾ ಅಂದ್ರೆ, ಒಂದು ಈ ಕೃಷಿ ತ್ಯಾಜ್ಯಗಳನ್ನ ಒಂದು ಗುಂಪಿ ಮಾಡಿ ಕಳಿಸೋದು ಅಂತ ಹೇಳ್ತೀವಿ. ಅಂದ್ರೆ ಗುಂಪಿ ಅಂದ್ರೆ ಯಾವ ರೀತಿ, ಫಸ್ಟ್ ಕೃಷಿ ಭೂಮಿಯ ಹೊರತಾಗಿ ಬೇರೆ ಕಡೆ ಎಲ್ಲಾದ್ರೂ ನೀವು ಒಂದು ಶೆಡ್ ಅಂಡರಲ್ಲೋ ಎಲ್ಲಾದ್ರೂ ಮಾಡ್ಕೋಬಹುದು. ಅಂದ್ರೆ ಅಲ್ಲಿ ನೀವೇನ್ ಮಾಡ್ತೀವಿ, ಫಸ್ಟ್ ಒಂದು ಪದರ ನೀವು ಕೃಷಿ ತ್ಯಾಜ್ಯಗಳನ್ನ ಹರಕೋತೀರ. ಮತ್ತೆ ಅದ್ರ ಮೇಲೆ ಏನಾಗುತ್ತೆ, ನೀವು ಅದಕ್ಕೆ ಒಂದು 50-60% ಒಂದು ತೇವಾಂಶನ ಆ ಪದರಕ್ಕೆ ಕೊಟ್ಟು ಬಿಟ್ಟು ಅದ್ರ ನಂತರ ನೀವಲ್ಲಿ ಕಾಂಪೋಸ್ಟ್ ಕಲ್ಚರ್ನ ಅನ್ವಯ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಂದ್ರೆ, ಪ್ರತಿ ಟನ್ ಕೃಷಿ ತ್ಯಾಜ್ಯಕ್ಕೆ ನೀವು 1 ಕೆಜಿಯಷ್ಟು ಕಾಂಪೋಸ್ಟ್ ಕಲ್ಚರ್ನ 15 ಲೀಟರ್ ಸಗಣಿ ನೀರೊಂದಿಗೆ ಬೆರೆಸ್ಕೊಂಡು ನೀವು ಹರವಿರುವಂತಹ ಒಂದು ಕೃಷಿ ತ್ಯಾಜ್ಯಗಳ ಪದರ ಮೇಲೆ ಚೆಲ್ಲಬೇಕಾಗುತ್ತೆ ಇದನ್ನ. ಸೊ ಈ ತರ ಒಂದು ಪದರ ಕೃಷಿ ತ್ಯಾಜ್ಯ, ಅದ್ರ ಮೇಲೆ ಒಂದು ಪದರ ಕಾಂಪೋಸ್ಟ್ ಕಲ್ಚರ್ನ ಸಿಂಪರಣೆ. ಸೊ ಈ ರೀತಿ ಒಂದು 4 ಅಡಿಗಳವರೆಗೂ ನೀವು ಈ ಒಂದು ಪದರಗಳನ್ನ ಪುನರಾವರ್ತಿಸ್ಕೋಬೇಕಾಗುತ್ತೆ. ಸೊ 4 ಅಡಿಗಳಾದ ತಕ್ಷಣ ನೀವು ಅದನ್ನ ನಿಲ್ಲಿಸಿ ಮತ್ತೆ ಇದನ್ನ ನೀವು ವ್ಯವಸ್ಥಿತವಾಗಿ ಸ್ವಲ್ಪ ತೇವಾಂಶನ ಕಾಪಾಡ್ಕೊಳೋದ್ರಿಂದ ಮತ್ತೆ ಒಂದು ಹದವಾದ ಗಾಳಿ ಆಡೋ ರೀತಿ ನೀವು ನೋಡ್ಕೊಂಡ್ರೆ ಒಂದು 8-10 ವಾರದಲ್ಲಿ ನಿಮ್ಗೆ ಇದೆಲ್ಲ ಕೃಷಿ ತ್ಯಾಜ್ಯಗಳು ಚೆನ್ನಾಗಿ ಕಳೆತು ಬಿಟ್ಟು ನಿಮ್ಗೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಇದು ಒಂದು ವಿಧಾನ ಅಂದ್ರೆ ಗುಂಪಿ ವಿಧಾನ. ಇನ್ನೊಂದು ವಿಧಾನ ಅಂದ್ರೆ, ನಾನು ಮುಂಚೆನೂ ಹೇಳ್ದ ಹಾಗೆ, ಏನು ಜಮೀನಿನಲ್ಲೇ ಅಂದ್ರೆ ಬೆಳೆ ಕಟಾವಾದ ಜಮೀನಿನಲ್ಲೇ ನೀವು ಕೃಷಿ ತ್ಯಾಜ್ಯಗಳನ್ನ ಕಳಿಸ್ಬೋದು. ಯಾವ ರೀತಿ ಅಂದ್ರೆ, ಈಗ ಹೇಳ್ದಾಗೆ ಕೃಷಿ ತ್ಯಾಜ್ಯಗಳು ಕಟಾವಾದ ನಂತರ ಅದನ್ನ ಭೂಮಿಯಲ್ಲೇ ಹರವಬೇಕು ತೆಳುವಾಗಿ. ಮತ್ತೆ ಅದಕ್ಕೆ ಭೂಮಿಗೆ ನೀರು ಕೊಟ್ಬಿಟ್ಟು ಅಂದ್ರೆ ಭೂಮಿನ ಸ್ವಲ್ಪ ಹಸಿ ಮಾಡಿ ನಂತರ ರೋಟೋವೇಟರ್ನ ಪಾಸ್ ಮಾಡೋದ್ರಿಂದ ಏನಾಗುತ್ತೆ, ಕೃಷಿ ತ್ಯಾಜ್ಯಗಳು ಪುಡಿಯಾಗ್ತವೆ. ಸೊ ಇದರಿಂದ ಹೆಚ್ಚು ಶೀಘ್ರವಾಗಿ ಕಳೆಯಕ್ಕೆ ಸಹಾಯ ಆಗುತ್ತೆ. ಅದೇ ಎಕರೆಗೆ 4-6 kg ಕಾಂಪೋಸ್ಟ್ ಕಲ್ಚರ್ ಬೇಕಾಗುತ್ತೆ. ಬೆಳೆಗಳಿಗೆ ಅನುಗುಣವಾಗಿ ನಾವು ಬಳಸ್ಕೋಬೇಕಾಗುತ್ತೆ. ಕೆಲವು ಬೆಳೆಗಳು ಹೆಚ್ಚು ಕ್ಲಿಷ್ಟ ಸಂಯೋಜನೆ ಹೊಂದಿರೋದ್ರಿಂದ ಅವಕ್ಕೆ ಹೆಚ್ಚು ಕಾಂಪೋಸ್ಟ್ ಕಲ್ಚರ್ ಬೇಕಾಗುತ್ತೆ ಕಳೆಯೋದಕ್ಕೆ. ಸೊ ಹಾಗಾಗಿ 4-6 kg ಅನುಗುಣವಾಗಿ ಕಾಂಪೋಸ್ಟ್ ಕಲ್ಚರ್ನ ಬಳಸ್ಕೊಂಡು ನೀವು ಕೃಷಿ ಜಮೀನಿನಲ್ಲಿಯೇ ಅಂದರೆ ಕ್ಷೇತ್ರದಲ್ಲಿಯೇ ನೀವು ಕೃಷಿ ತ್ಯಾಜ್ಯಗಳನ್ನ ಕಳಿಸಿ ಒಂದು ಉತ್ತಮವಾದ ಗೊಬ್ಬರವನ್ನ ಪಡ್ಕೋಬಹುದಾಗಿರುತ್ತೆ. ಡಾಕ್ಟರ್ ಪಲ್ಲವಿ ಅವರೇ, ಹಿಂದಿನ ಸಾಂಪ್ರದಾಯಿಕ ಪದ್ಧತಿಗಿಂತ ಈ ಕಾಂಪೋಸ್ಟ್ ಕಲ್ಚರ್ ಅನ್ನ ಜಮೀನಿನಲ್ಲಿ ಮಾಡೋದ್ರಿಂದ ಇದರ ಉಪಯೋಗಗಳು ಏನು ಅನ್ನೋದನ್ನ ಹೇಳ್ತೀರಿ? ಕಾಂಪೋಸ್ಟ್ ಕಲ್ಚರ್ನ ಬಳಸಿ ಕೃಷಿ ತ್ಯಾಜ್ಯಗಳನ್ನ ಕಳಿಸೋದ್ರಿಂದ ನಮ್ಗೆ ಹಲವಾರು ಉಪಯೋಗಗಳಿದೆ. ಮೊದಲನೇದಾಗಿ ಇದರಿಂದ ವಾಯುಮಾಲಿನ್ಯ ನಿಯಂತ್ರಣ ಆಗುತ್ತೆ. ನಾ ಆಗ್ಲೇ ಹೇಳ್ದಾಗೆ ಕೃಷಿ ತ್ಯಾಜ್ಯಗಳನ್ನ ಸುಡೋದ್ರಿಂದ ಏನಾಗುತ್ತೆ, ಹಸಿರು ಮನೆ ಅನಿಲಗಳು ಬಿಡುಗಡೆಯಾಗಿ ವಾಯುಮಾಲಿನ್ಯ ಆಗುತ್ತೆ. ಆದ್ರೆ ನಾವು ಸುಡದೆ ಕಾಂಪೋಸ್ಟ್ ಕಲ್ಚರ್ನ ಬಳಸೋದ್ರಿಂದ ಇದನ್ನ ವಾಯುಮಾಲಿನ್ಯ ತಡೆಗಟ್ಟಬಹುದು. ಇದ್ರ ಜೊತೆಗೆ ಏನಾಗುತ್ತೆ, ಈ ಕೃಷಿ ತ್ಯಾಜ್ಯಗಳನ್ನ ಭೂಮಿಲೇ ನೀವು ಹರುವುದ್ರಿಂದ ಏನಾಗುತ್ತೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಾಗುತ್ತೆ. ಕೃಷಿ ತ್ಯಾಜ್ಯಗಳನ್ನ ನೀವು ಮಣ್ಣಿನ ಮೇಲೆ ಹರುವುದ್ರಿಂದ ಏನಾಗುತ್ತೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಹ ಆಗುತ್ತೆ. ಅಂದ್ರೆ ಯಾವ್ದಾದ್ರು ಕೃಷಿ ತ್ಯಾಜ್ಯನ ನೀವು ಮಣ್ಣಿನ ಮೇಲೆ ಹರವಿಲ್ಲ ಅಂದಾಗ ಏನಾಗುತ್ತೆ, ಮಳೆ ಮತ್ತು ಗಾಳಿಗೆ ಮಣ್ಣು ನೇರ ಸಂಪರ್ಕಕ್ಕೆ ಬಂದು ಅದು ಕೊಚ್ಚಣೆ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಈ ಕೃಷಿ ತ್ಯಾಜ್ಯಗಳನ್ನ ಭೂಮಿ ಮೇಲೆ ಹರವೋದ್ರಿಂದ ಮಣ್ಣು ಸಹ ಅಲ್ಲಿ ಸಂರಕ್ಷಣೆ ಆಗುತ್ತೆ. ಹಾಗಾಗಿ ಬಿದ್ದಂತಹ ಮಳೆ ನೀರು ಸಹ ಅದು ಕೊಚ್ಚಿ ಹೋಗದೆ ಅಲ್ಲೇ ಭೂಮಿಯಲ್ಲಿ ಬಸದಿಳಿದು ನೀರು ಸಹ ಸಂರಕ್ಷಣೆ ಆಗುತ್ತೆ. ಇದೆಲ್ಲದ್ರ ಜೊತೆ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಬೇರೆ ವಿಧಾನಗಳಿಗೆ ಹೋಲಿಸಿದ್ರೆ ಅಂದ್ರೆ ತುಂಬಾನೇ ಕಡಿಮೆ ಖರ್ಚಿನಲ್ಲಿ, ಅಂದ್ರೆ ಹೇಳಿದೆ ನಾನು ಎಕರೆಗೆ 300-350 ರೂಪಾಯಿ ಒಳಗೆ ನೀವು ಕಾಂಪೋಸ್ಟ್ ಕಲ್ಚರ್ನ ನೀವು ತಯಾರು ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಇದರಲ್ಲಿ ಖರ್ಚು ಸಹ ಕಡಿಮೆ. ಕಾಂಪೋಸ್ಟ್ ಕಲ್ಚರ್ನ ಬಳಸಿ ಗೊಬ್ಬರ ಮಾಡೋದ್ರಿಂದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಹೆಚ್ಚಾಗುತ್ತೆ ಮತ್ತೆ ಫಲವತ್ತತೆ ಸಹ ವೃದ್ಧಿಗೊಳ್ಳುತ್ತೆ. ಇದೆಲ್ಲದರ ಜೊತೆ ಮಣ್ಣಿನ ಒಂದು ಭೌತಿಕ ಇರ್ಬೋದು, ರಾಸಾಯನಿಕ, ಜೈವಿಕ ಗುಣಧರ್ಮಗಳು ಸಹ ಹೆಚ್ಚಾಗ್ತವೆ ಮತ್ತೆ ಮಣ್ಣಿನಲ್ಲಿ ಉಪಯುಕ್ತ ಜೀವಿಗಳ ಸಂಖ್ಯೆ ಸಹ ಹೆಚ್ಚಾಗುತ್ತೆ. ಇದರ ಜೊತೆಗೆ ಬೆಳೆಗಳಿಗೆ ಬೇಕಾದಂತಹ ವಿವಿಧ ಪೋಷಕಾಂಶಗಳು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಇದರ ಜೊತೆಗೆ ಕೆಲವಷ್ಟು ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು ಸಹ ಮಣ್ಣಿಗೆ ಸೇರ್ಪಡೆಯಾಗುತ್ತೆ. ಇದೆಲ್ಲದ್ರಿಂದ ಮಣ್ಣು ಒಂದು ಸಂತುಷ್ಟವಾಗಿ ಫಲವತ್ತತೆ ಹೊಂದುತ್ತೆ. ಇದರಿಂದ ನಮಗೆ ಬೆಳೆಗಳು ಸಹ ಸಮೃದ್ಧವಾಗಿ ಹೆಚ್ಚಿನ ಇಳುವರಿ ಸಿಗುತ್ತೆ. ಡಾಕ್ಟರ್ ಪಲ್ಲವಿ ಅವರ, ನೀವು ಸಮರ್ಪಕವಾಗಿ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಈ ಕಾಂಪೋಸ್ಟ್ ಕಲ್ಚರ್ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಸಮಗ್ರ ಕೃಷಿ ತ್ಯಾಜ್ಯ ನಿರ್ವಹಣೆಗಾಗಿ ಕಾಂಪೋಸ್ಟ್ ಕಲ್ಚರ್ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞರಾಗಿರುವ ಡಾಕ್ಟರ್ ಪಲ್ಲವಿ ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಲಾ ಸಾಮ್ರಾಣಿ. ಕೃಷಿರಂಗದಲ್ಲಿ ಇನ್ನು ಮುಂದೆ ರಾಮದುರ್ಗ ತಾಲೂಕು ಸುರೇಬಾನದ ಹನುಮಂತ ಈಶ್ವರಪ್ಪ ಶಿರೂರ್ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. ಬಾರದೆಲ್ಲೋ ಗೆದ್ದೆ ಬಡ ಜನರು ಬಾಯೇ ಬಿಡತಾರು. ಬಾರಪ್ಪ ಮಳೆ ರಾಜ ಬಾರಲ್ಲೋಗೆದ್ದೆ, ಬಡ ಜನರು ಬಾಯೇ ಬಿಡತಾರು. ಬಡ ಜನರು ಬಾಯೇ ಬಿಡತಾರು ಭೂಮ್ಯಾನ, ಫಲವೆದ್ದು ಕೈಯ ಮುಗದಾವು. ಬಡ ಜನರು ಬಾಯಿ ಬಿಡತಾರು ಭೂಮ್ಯಾನ, ಫಲವೆದ್ದು ಕೈಯ ಮುಗದಾವು. ಆಷಾಢ ಮಾಸದಾಗ ಬೇಸಾವು ಮಳೆಗಾಳೆ, ಮೋಸ ಮಾಡೈತೋ ಮಗೆ ಮಾಳಿಯು. ಆಷಾಢ ಮಾಸದಾಗ ಬೇಸಾವು ಮಳೆಗಾಳೆ, ಮೋಸ ಮಾಡೈತೋ ಮಗೆ ಮಾಳಿಯು. ಮೋಸ ಮಾಡೈತೋ ಮಗೆ ಮಾಳೆ ಉತ್ರೆ ಹಸ್ತ, ಭಾಷೆ ಕೊಟ್ಟಾವೋ ರೈತಗು. ಮೋಸ ಮಾಡೈತೋ ಮಗೆ ಮಾಳೆ ಉತ್ರೆ ಹಸ್ತ, ಭಾಷೆ ಕೊಟ್ಟಾವೋ ರೈತಗು. ಕರಿಯ ಕಂಬಳಿ ಆಸೆ ಗುರವಿನ ಗದ್ದಗೆ ಮಾಡೆ, ಮಲ ಮಜ್ಜರದಾಗ ಶಿವ ಪೂಜು. ಕರಿಯ ಕಂಬಳಿ ಆಸೆ ಗುರವಿನ ಗದ್ದಗೆ ಮಾಡೆ, ಮಲ ಮಜ್ಜರದಾಗ ಶಿವ ಪೂಜು. ಮಲ ಮಜ್ಜರದಾಗ ಶಿವ ಪೂಜೆ ಮಾಡಿದರ, ಏನ್ಯಾಕ ತಡದಾನೋ ಮಳಿರೇವು. ಮಲ ಮಜ್ಜರದಾಗ ಶಿವ ಪೂಜೆ ಮಾಡಿದರ, ಏನ್ಯಾಕ ತಡದಾನೋ ಮಳಿರಾಜು. ಬಡಿಗಾರ ಓನ್ಯಾಗ ಇದು ಏನ ಶಬ್ದವ, ಜಾಣ ಕಂಬಾರ ತಿನ್ನುವುದು. ಬಡಿಗಾರ ಓನ್ಯಾಗ ಇದು ಏನ ಶಬ್ದವ, ಜಾಣ ಕಂಬಾರ ತಿನ್ನುವುದು.

ಲಕ್ಷ್ಮವಾರು ರೇಸಿಂ ಬಣ್ಣದ ಸೇರೆ ರಾಸೆಗೆ ತಂದೇವ ರಾಸೆ ಲಕ್ಷ್ಮವ ಉಡಬಾರು ರಾಸೆ ಲಕ್ಷ್ಮ